ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀ ಯತಿರಾಜ ಮಂಗಳಂ. ಶ್ರೀ ಪರಾಂಗುಶ ಪಾದಾಬ್ಜ ಸುರಭೀಕೃತ ಮೌಲಗೇ ಶ್ರೀವತ್ಸ ಚಿನ್ನನಾಥಾಯ ಯತಿರಾಜಾಯ ಮಂಗಳಂ. ಶ್ರೀ ಪರಾಂಗುಶ ಪಾದಾಬ್ಜ ಸುರಭೀಕೃತ ಮೌಲಗೇ ಶ್ರೀವತ್ಸ ಚಿನ್ನನಾಥಾಯ ಯತಿರಾಜಾಯ ಮಂಗಳಂ. ನಾಥ ಪದ್ಮಾಕ್ಷರಾಮಾರ್ಯ ಪಾದ ಪಂಗಜ ಸೇವಿನೇ ಸೇವ್ಯಾಯ ಸರ್ವಯಮಿನಾಂ ಯತಿರಾಜಾಯ ಮಂಗಳಂ. ಪೂರ್ಣಾರ್ಯ ಪೂರ್ಣ ಕರುಣಾಪಾತ್ರಾಯ ಅಮಿತ ತೇಜಸೇ ಮಾಲಾದರ ಪ್ರಿಯಾಯಾಸ್ತು ಯತಿರಾಜಾಯ ಮಂಗಳಂ. ಸಂಸೇವ್ಯ ಯಾಮುನಾಚಾರ್ಯಂ ಏಕಲವ್ಯೋ ಅಸ್ಮ್ಯಹಂ ಗುರೋ ಇದ್ಯೇವಂ ವದತೆ ನಿತ್ಯಂ ಯತಿರಾಜಾಯ ಮಂಗಳಂ. ಶ್ರೀಕಾಂಚೀಪೂರ್ಣಮಿಶ್ರೋಕ್ತ ರಹಸ್ಯಾರ್ಥವಿದೇ ಸದಾ ದೇವರಾಜ ಪ್ರಿಯಾಯಾಸ್ತು ಯತಿರಾಜಾಯ ಮಂಗಳಂ. ಶ್ರೀಮದ್ಗೋಟ್ಟಿಪುರೀಪೂರ್ಣ ದಿವ್ಯಾಂಗ್ಯಂ ಕುರ್ವತೆ ಸದಾ ಶ್ಲೋಕಾರ್ಥಂ ಗೃಹ್ಣತೆ ತಸ್ಮಾತ್ ಯತಿರಾಜಾಯ ಮಂಗಳಂ. ಕೂರೇಶ ಕುರುಕಾನಾಥ ದಾಶರಧ್ಯಾತಿದೇಶಿಕಾಃ ಯಚ್ಚಿಷ್ಯಾ ಭಾಂತಿತೇ ತಸ್ಮೈ ಯತಿರಾಜಾಯ ಮಂಗಳಂ. ಚರಮಶ್ಲೋಕ ತತ್ವಾರ್ಥಂ ಜ್ಞಾತ್ವಾರ್ ಯಾಂಗ್ಯಾಂ ವಿಲಂಗ್ಯ ಚ ದದತೇ ತಂ ಸ್ವಗೀಯೋಭ್ಯೋ ಯತಿರಾಜಾಯ ಮಂಗಳಂ. ಶ್ರೀಶೈಲ ಪೂರ್ಣ ಕೃಪಯಾ ಶ್ರೀರಾಮಾಯಣಮರ್ಥತಃ ಭಕ್ತ್ಯಾಯೇನ ಶುತಂ ತಸ್ಮೈ ಯತಿರಾಜಾಯ ಮಂಗಳಂ. ಶಂಕರಾದಿಕುದೃಷ್ಟೀನಾಂ ಬಾಹ್ಯಾನಾಂ ನಿಧನಾಯ ಚ ಶ್ರೀಭಾಷ್ಯಂ ಕರೋತ್ತಸ್ಮೈ ಯತಿರಾಜಾಯ ಮಂಗಳಂ. ಕುರ್ವಂತು ಭವಿಷ್ಯದ್ಭಾಷ್ಯಂ ಜಗತ್ರಕ್ಷಾಂ ಕರೋತಿ ಯಃ ದಯಾಯ ಪರತಂತ್ರಾಯ ಭಾಷ್ಯಕಾರಾಯ ಮಂಗಳಂ. ದ್ರಮಿಡೋ ಉಪನಿಷತ್ ವ್ಯಾಖ್ಯಾಂ ಕಾರಯೇತಿ ಕೃಪಾಫಲಾತ್ ಶಾಸತೇ ಗುರುಕೇಶಂ ತಂ ಯತಿರಾಜಾಯ ಮಂಗಳಂ. ಗದ್ವಾತು ಶಾರತಾಪೀಡಂ ವೃತ್ತಿಂ ಬೋಧಾಯನಸ್ಯ ಚ ಅವಲೋಕ್ಯಾಗದಾಯಾಸ್ತು ಭಾಷ್ಯಕಾರಾಯ ಮಂಗಳಂ. ಪರಮಾನುಮೃಷಾವಾದಿ ವಾದಸಂಹಾರಕಾರಿಣೇ ತಸ್ಮೈ ಭಗವತೆ ಶ್ರೀಮತ್ ಭಾಷ್ಯಕಾರಾಯ ಮಂಗಳಂ. ಶ್ರೀಮತ್ಕುರಂಗಪೂರ್ಣಾಯ ಶ್ರೀಭಾಷ್ಯಂ ವದತೆ ಸ್ವಯಂ ಪಿತ್ರೇ ಸಂವತ್ಸುತಸ್ಯಾಪಿ ಭಾಷ್ಯಕಾರಾಯ ಮಂಗಳಂ. ದದ್ವಾ ವೃಷಗಿರೀಶಸ್ಯ ಚಂಗಚಕ್ರೇ ರಮಾಪತೇ ಪರಮಪ್ರೀತಿಯುಕ್ತಾಯ ಭಾಷ್ಯಕಾರಾಯ ಮಂಗಳಂ. ಸನ್ಯಾಸಂ ಕುರ್ವತೆ ಕಾಂಚ್ಯಾಂ ಅನಂತಸರಸೀಧಡೇ ವರದೇ ನ್ಯಸ್ತಭಾರಾಯ ಭಾಷ್ಯಕಾರಾಯ ಮಂಗಳಂ. ಶ್ರೀಮನ್ಮಹಾಭೂತಪುರೇ ಶ್ರೀಮತ್ಕೇಶವಯಜ್ವನಃ ಕಾಂತಿಮದ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ. ಶೇಷೋ ವಾ ಸೈನ್ಯನಾಥೋ ವಾ ಶ್ರೀಪತಿರ್ವೇದಿ ಸಾತ್ವಿಕೈಃ ವಿದರ್ಕ್ಯಾಯ ಮಹಾಪ್ರಾಂಗೈರ್ ಯತಿರಾಜಾಯ ಮಂಗಳಂ. ಪ್ರಕೃಷ್ಟಗುಣಪೂರ್ಣಾಯ ಪ್ರಾಪ್ಯಾಯ ಸ್ವಾಂಗ್ರಿಸೇವಿನಾಂ ಪ್ರಪನ್ನ ಸಾರ್ಥವಾಹಾಯ ಯತಿರಾಜಾಯ ಮಂಗಳಂ. ವೇದಾತ್ಮಕ ಪ್ರಮಾಣೇನ ಸಾತ್ವಿಕೈಶ್ಚ ಪ್ರಮಾತೃಭಿಃ ಪ್ರಮೇಯೇನ ಸಹ ಶ್ರೀಮಾನ್ ವರ್ತತಾಂ ಯತಿ ಶೇಖರಃ. ವೇದಾತ್ಮಕ ಪ್ರಮಾಣೇನ ಸಾತ್ವಿಕೈಶ್ಚ ಪ್ರಮಾತೃಭಿಃ ಪ್ರಮೇಯೇನ ಸಹ ಶ್ರೀಮಾನ್ ವರ್ತತಾಂ ಯತಿ ಶೇಖರಃ. ಎಂಬೆರುಮಾನಾರ್ ತಿರುವಡಿಗಳೇ ಶರಣಂ என்போர்க்கு நம்பெருமாள் நயந்தே அளிப்பான் பெருவீடு. எம்பெருமானார் திருவடிகளே சரணம். ஸ்ரீமதே ராமானுஜாய நமஹா. கிருஷ்ணார்ப்பணம்.